ಪುರುಷರ ಫೈಲ್ ಫೆನ್ಸಿಂಗ್ನಲ್ಲಿ ಸೈಯದ್ ಬಹುದ್ದೀನ್ ಚಿನ್ನಕ್ಕೆ ಮುತ್ತಿಕ್ಕಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. 88 ಕ್ರಿಮಿನಲ್ ಪ್ರಕರಣಗಳಲ್ಲಿ ಪೊಲೀಸರೇ ಶಾಮೀಲು, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅಸಮಾಧಾನ. 42,345 ಬಡ ಕುಟುಂಬಗಳಿಗೆ ಶೀಘ್ರವೇ ಮನೆ ಹಂಚಿಕೆ, ವಸತಿ ಸಚಿವ ಜಮೀರ್ ಅಹಮದ್ ಖಾನ್ ಸ್ಪಷ್ಟನೆ. ಬೆಂಗಳೂರಿನಲ್ಲಿ ಮೆಟ್ರೋ ದರ ಏರಿಕೆ ಪ್ರಸ್ತಾವನೆಗೆ ಸಂಸದ ತೇಜಸ್ವಿ ಸೂರ್ಯ ವಿರೋಧ. ಹಾಗೂ ಗದಗದ ಲಕ್ಕುಂಡಿಯಲ್ಲಿ ಮುಂದುವರೆದ ಉತ್ಖನನ ಕಾರ್ಯ, ಐತಿಹಾಸಿಕ ಕುರುಹುಗಳು ಪತ್ತೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35. ಆಕಾಶವಾಣಿ ಮಂಗಳೂರು. ಇನ್ನು ಕೆಲವೇ ಕ್ಷಣಗಳಲ್ಲಿ ಕಿಸಾನ್ ವಾಣಿ. Father Muller Medical College Hospital, where dignity meets world-class healthcare. From OPD to hospitalization, patients are covered under most private and government schemes, ensuring trusted, affordable care. With skilled doctors, compassionate nursing and advanced facilities, every visit brings comfort and confidence only at Father Muller Medical College Hospital, Kankanadi. Akashwani Mangaluru, Kisan Vani. ಕಿಸಾನ್ ವಾಣಿ, ಕಿಸಾನ್ ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಹಾಗೂ ರೈತ ಕಲ್ಯಾಣ ಸಚಿವಾಲಯ, ಭಾರತ ಸರ್ಕಾರ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ. ಸಿಗುವುದು ಪೆನ್ಷನ್ನ ಆಸರಿಯು ಆಗದು ನಿರಾಸರೆ, ಇನ್ನು ಸಿಗುವುದು ಸಂತಸದ ಕ್ಷಣವು, ಕಳೆಯುವುದು ಸುಖದಿಂದ ವೃದ್ಧಾಪ್ಯ. ರಕ್ಷಿತ ಆಗುವ ಅನ್ನದಾತ, ಸುರಕ್ಷಿತ ಆಗುವ ಅನ್ನದಾತ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಪ್ರೀತಿಯ ಶ್ರೋತೃಗಳೇ, ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಹೂದೋಟ ಕುರಿತು ಹೇಮಾವತಿ ಭಟ್ ಎಸ್ಎನ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಶಶಿಕಲಾ ಪ್ರಭು, ಕಾಡುಮಠ. ಪ್ರೀತಿಯ ಶ್ರೋತೃಗಳೇ, ಇಂದು ನಮ್ಮೊಂದಿಗಿದ್ದಾರೆ ಹೇಮಾವತಿ ಎಸ್ಎನ್ ಭಟ್. ಇವರು ಕಾಸರಗೋಡು ಜಿಲ್ಲೆಯ ನೀರ್ಚಾಲು ನಿಡುಗಳ ಎಂಬಲ್ಲಿನ ಕೃಷಿಕರು. ಅವರ ಒಂದು ಕೃಷಿಯ ಅನುಭವವನ್ನು ಹಂಚಿಕೊಳ್ಳಿಕ್ಕಿದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ನಮಸ್ತೆ. ಅನುಭವ ಹೇಗುಂಟು ಕೃಷಿಯಲ್ಲಿ? ಇಲ್ಲಿ ಅಂದ್ರೆ ಅಡಿಗೆ ಇತ್ತು ಮೊದಲು, ಈಗ ಹಿಂದಿಯವರು ಕಡೆಯವರು ಬಂದ ಕಾರಣ ಸ್ವಲ್ಪ ಕಡಿಮೆ ಅವರೇ ಊಟ ತಿಂಡಿದು. ಮತ್ತೆ ಮನೆ ಕಡೆ ಮಾಡುವವರಿಗೆ ಸಹ ಕೊಡ್ಲಿಕ್ಕುಂಟು, ಊಟ ತಿಂಡಿ ಚಾಯದ್ದೆಲ್ಲ ಮಾಡ್ಲಿಕ್ಕುಂಟು. ಮತ್ತೆ ಅವರು ಮಾಡುವಾಗ ಹೋಗ್ಲಿಕ್ಕುಂಟು, ನಾನು ನನ್ನ ಇಂಟ್ರೆಸ್ಟ್ ಅಲ್ಲಿ ಹೋಗುದು. ಅದು ಅವರು ಕೆಲಸ ಮಾಡ್ತಿದ್ರು, ಎಲ್ಲೆಲ್ಲಿ ಹೇಗೆ ಮಾಡ್ತಾ ಇದ್ದಾರೆ ಅಂತ. ಅವರು ಕೆಲಸ ಮಾಡುವ ಟೈಮಲ್ಲಿ ಒಮ್ಮೆ ಹೋಗ್ಲಿಕ್ಕುಂಟು, ಇವರು ಇದ್ರು ಇಲ್ಲದಿದ್ರು ಸಹ. ಅದು ನನ್ನೊಂದು ಇಂಟ್ರೆಸ್ಟ್ ಅಲ್ಲಿ ಹೋಗಿ ನೋಡುದು. ಆ ಟೈಮಿಗೆ ಆ ದಿವಸಕ್ಕೆ ಎಷ್ಟು ಕೆಲಸ ಆಗ್ಬೇಕು ಅದು ಆಗ್ತದ ಹಾಗಂತ ನೋಡಿ ಬಂದು ಅದನ್ನೊಂದು ನಮ್ಮ ಅಷ್ಟೇ. ದನಕರುಗಳನ್ನು ಸಾಕ್ತಾ ಇದ್ದೀರಾ ಈ ಕೃಷಿಗೋಸ್ಕರ? ಎರಡು ಇತ್ತು, ಒಂದು ಕೊಟ್ಟು ಈಗ ಒಂದೇ ನಮ್ಮ ಮನೆಯ ಇದಕ್ಕೆ ಮಾತ್ರ. ಮತ್ತೆ ನಮಗೆ ಆಗಿ ಹೆಚ್ಚಿಗೆ ಆದದ್ದನ್ನು ಡೈರಿಗೆ ಹಾಕುದು, ಮತ್ತೆ ಕರುಗಳು ಒಂದೆರಡು ಹಾಗೆ. ಮತ್ತೆ ಅದರದ್ದು ಎಲ್ಲವೂ ಸಹ ಉಪಯೋಗವೇ ಎಲ್ಲ, ಹಾಗಾಗಿ ಸಿಗ್ತದೆ ಅದು ನಮಗೆ. ಅದರದ್ದು ಸಗಣಿ ಸ್ಲರಿದು ಎಲ್ಲವೂ, ಅದೊಂದು ದನ ಇದ್ರೆ ಕೃಷಿಗೆ ಪೂರಕ, ಅದು ಒಂದೊಂದು ಅಕ್ಕೊಂದು ಆಗ್ತಾ ಉಂಟಲ್ಲ, ಹಾಗಾಗಿ ಅದೊಂದು ಉಂಟು. ಬಿಡ್ಲಿಲ್ಲ ನಾನು, ನನಗೆ ಕೂಡುವಷ್ಟು ಸಮಯ ಹಾಲು ನಾನೇ ಕರೆಯುವುದು ಎರಡು ಬೆಳಿಗ್ಗೆ ಹೊತ್ತು. ಮತ್ತೆ ಹಿಂಡಿ ಎಲ್ಲ ಕೊಡುವುದಾದ್ರೂ ಬೆಳಿಗ್ಗೆ ಇವರು, ರಾತ್ರಿ ನಾನು, ಸಂಜೆ ಹೊತ್ತು ನಾನು, ಹಾಗೆ ನಾವೇ ಅಡ್ಜಸ್ಟ್ ಮಾಡುದು. ಆ ಮಧ್ಯದ ಟೈಮಲ್ಲಿ ಕೆಲಸದವ್ರು ಇದ್ರೆ ಅವ್ರ ಹತ್ರ ಹೇಳಿ ಮಾಡಿಸುದು. ಲಾಸ್ಟ್ ಇಂದೊಂದು ಅವರು ಮಲಗ್ಲಿಕ್ಕೆ ಆಗುವಾಗ ಅದು ನನ್ನ ಡ್ಯೂಟಿ, ಯಾವಾಗ್ಲೂ ಸಹ ಸಗಣಿ ತೆಗೆದು ಕ್ಲೀನ್ ಮಾಡಿ ತಿನ್ಲಿಕ್ಕೆ ಕೊಟ್ಟು ಬರುದು. ಹಾಗೆ ಬೆಳಿಗ್ಗಿಂದು ಹೆಚ್ಚು ಇವ್ರೆ. ಹಾಗಾಗಿ ನಾವು ಮನೆಯವರು ನೋಡಿಕೊಂಡು ಮಾಡಿದ್ರೆ ಮಾತ್ರ ಅದು ಅವ್ರಿಗೆ ಅಷ್ಟು ಚೆನ್ನಾಗಿರ್ತದೆ. ಇಲ್ಲದಿದ್ರೆ ಅವರದ್ದೇ ಅವ್ರ ಹತ್ರವನ್ನೇ ಬಿಟ್ರೆ ಮಾಡುವ ಮನೆಗಳು ಸಹ ಇದ್ದಾವೆ, ಹಾಗೆ ಅವರೇ ಮಾಡುದು ಅಂತ. ಕೆಲಸದವ್ರ ಹತ್ರ ಇದ್ರೆ ಅವರೇ ಮಾಡುವ ಹಾಗೆ, ಹಾಗೆ ಮಾಡುದು ಸ್ವಲ್ಪ ಕಡಿಮೆ. ಅವರು ಇದ್ರು ಸಹ, ನಮ್ಮ ಮಗ ಬೆಂಗಳೂರಲ್ಲಿ ಇದ್ರು ಸಹ ಅವರಿಗೆ ಬಿಡ್ಬೇಕು ಅಂತ ಹೇಳದಾನೆ. ಆದ್ರೆ ನನ್ನ ಇಂಟ್ರೆಸ್ಟ್ ಅದು, ನಾನು ಹೇಳಿದ್ರೆ ಎಷ್ಟೇ ಹೇಳಿದ್ರು ಕೆಲಸದವರು ಮಾಡಿದ್ರೆ ಕೆಲಸ ಹಾಗೆ ಅಲ್ಲ, ನಮ್ಮ ಇಂಟ್ರೆಸ್ಟ್ ಅಲ್ಲಿ ನಾವೊಂದು ನೋಡಿಕೊಂಡು ಮಾಡುದು. ನನಗೆ ನಾನು ಮತ್ತೆ ಮೊದ್ಲಿಂದಲೇ ಕೃಷಿಯೇ ಇಂಟ್ರೆಸ್ಟ್ ಇನ್ನುಳು, ಹಾಗಾಗಿ ಅದ್ರಲ್ಲೇ ಕೆಲಸ ಮಾಡಿಕೊಂಡಿರು. ಪ್ರಕೃತಿಯೊಂದಿಗೆ ಜೀವನ ಅದೊಂಥರ ಸಂತೋಷವೇ ಬೇರೆ. ನಾವು ಪ್ರತಿ ಪ್ರತಿದಿನ ಒಂದು ತೋಟಕ್ಕೆ ಭೇಟಿ ಕೊಟ್ಟಾಗ ಅದರ ಒಂದು ಸಂಬಂಧವೇ ಬೇರೆ ಇರ್ತದೆ. ಅದ್ ಫಸಲು ಸಹ ಜಾಸ್ತಿ ಬರ್ತದೆ ಅಂತ ಹೇಳ್ತೇವೆ ನಾವು ಡೈಲಿ ತೋಟಕ್ಕೆ ಹೋಗಿ ಭೇಟಿ ಕೊಟ್ಟು ನೋಡ್ತಾ ಇದ್ರೆ. ಮೇಡಮ್, ನೀವು ಈಗ ಹೂ ತೋಟ ಏನಾದ್ರೂ ಉಂಟಾ ಮೇಡಮ್? ಹೂವಿನ ಕೃಷಿ ಉಂಟು ತುಂಬಾ ಅಂತ ಹೇಳಿದ್ರೆ ತುಂಬಾ ವೆರೈಟಿ ಉಂಟು. ಅಂದ್ರೆ ಕಡಿಮೆ ನನ್ನ ಇದಕ್ಕೆ ಅದು ಸಿಸ್ಟಮ್ಯಾಟಿಕ್ ಆಗಿ ಅಷ್ಟು ಇಲ್ಲ, ಉಂಟು ಇಡ್ತೇನೆ. ಚಟ್ಟಿಗಳು, ಕ್ರೋಟನು ಮತ್ತೆ ದಾಸವಾಳ, ಮೊದ್ಲಿನ ಹಳೆ ಕಾಲದ ದಾಸವಾಳನ್ನು ಕೂಡ ಉಳಿಸ್ಲಿಕ್ಕೆ ಅದುವೇ ಇರುವ. ಮತ್ತೆ ಗುಲಾಬಿಗಳು ಹಾಗೆ ಅದ್ರದ್ದು ಸಹ, ಮತ್ತೆ ತಾವರೆ ನೈದಿಲ್ಲ ಹಾಗೆಲ್ಲ ಸ್ವಲ್ಪ ಸ್ವಲ್ಪ ಅದ್ರದ್ದೇ ಅಂತ ಕೃಷಿ ಮಾಡಿ ನಾನು ಸೇಲಿಗೆ ಅಂತ ಹಾಗೆ ಮಾಡುದಿಲ್ಲ. ಕಡಿಮೆ ಬಂದವರಿಗೆ ಕೊಡ್ತೇನೆ, ನಾನು ಇನ್ನೊಂದು ಕಡೆಯಿಂದ ತರ್ತೇನೆ. ಇವರಾದ್ರೂ ಅಷ್ಟೇ, ಬಂದ ಯಾರೇ ಮನೆಗೆ ಬಂದ್ರು ಅದು ಒಂದು ಗಿಫ್ಟ್ ಅವರದ್ದು. ನಮ್ದು ಸಸಿಯೇ ಏನಾದ್ರೊಂದು ನಂಟರಿಗೆ ಕೊಡ್ಲಿಕ್ಕೆ ಇದೆ. ಎಂತ ಇದ್ರು ಸಹ ಒಂದು ಮಾವಿನ ಗಿಡವ ಹೊಸ ವೆರೈಟಿ ಎಲ್ಲಿಂದಾದ್ರೂ ತಂದ್ರೆ ಅದರ ಗಿಡ ಮಾಡಿ ಕೊಡುದು. ಹಾಗೆ ನಾನು ಆದ್ರೂ ಸಹ ಅಷ್ಟೇ, ಬೇಕು ಅಂತ ಹೇಳಿದವರಿಗೆ ಯಾವ್ದಾದ್ರೂ ಗಿಡಗಳನ್ನು ಒಂದು ಕೊಡುದು. ನಾನು ಹೋದಲ್ಲಿಂದ ನಾನಾದ್ರೂ ಕೇಳಿಯೇ ತರ್ತೇನೆ, ಇಲ್ಲದಿದ್ರೆ ಅದು ಇಲ್ಲದಿದ್ರೆ ನೋಡಿ ಹಾಗೆ ಕೇಳುವ ಒಂದು ಹವ್ಯಾಸ. ಅಂದ್ರೆ ಅಷ್ಟು ಪ್ರೀತಿ ಸಣ್ಣ ಚಿಕ್ಕದೇಳುವಾಗ್ಲೇ ಹಾಗೆ ಅದು ಹೂವಿನ ಗಿಡದಲ್ಲಿ ಬಾರಿ ನಮ್ಮ ಅಮ್ಮನೇ ಹಾಗೆ ಮಾಡಿಕೊಂಡಿದ್ದ ಹಾಗೆ ಅದೆಲ್ಲ ನಮಗೆ ಬರುದು. ಅಕ್ಕ ತಂಗಿಯರಿಗೂ ಸಹ ಹಾಗೆ, ನಮಗೂ ಸಹ ಹಾಗೆ. ಅದಕ್ಕೆ ಸಪೋರ್ಟ್ ಇದ್ದಾರೆ ಇವರು. ಮತ್ತೆ ಅದಕ್ಕೆ ಬೇಕಾದ ಗೊಬ್ಬರ ಅದೆಲ್ಲ ನನ್ನ ಕೈಯಲ್ಲಿ ಆಗದಿದ್ದದ್ದನ್ನು ಲೇಬರ್ ಆಗಿ ಮಾಡ್ಲಿಕ್ಕೆ ಹೇಳ್ತೇನೆ ನಾನು. ಇಲ್ಲದಿದ್ರೆ ನಾನೇ ಮಾಡುದು, ಜಾಸ್ತಿ ಟೈಮ್ ಅದರಲ್ಲೇ ಇರುದು. ನಾನು ತಿಂಡಿ ಊಟದ್ದು ಸ್ವಲ್ಪ ಕಡಿಮೆ ಮಾಡ್ತೇನೆ, ಮಕ್ಕಳಿದ್ರೆ ಟೈಮ್ ಟು ಟೈಮ್, ಇಲ್ಲ ಅಂದ್ರೆ ನಾವಿಬ್ಬರೇ ಆದ್ರೆ ಟೈಮ್ ಇಲ್ಲ. ಅದಕ್ಕೆ ಹಾಗೆ ಮಾಡುದು ಕೆಲಸ, ಅದನ್ನೇ ನೋಡಿಕೊಂಡಿರುದು, ನೀರ್ ಹಾಕುದು ಹಾಗೆ. ಅದಕ್ಕೆ ಸಹ ಗೊಬ್ಬರ, ಹಟ್ಟಿ ಗೊಬ್ಬರ, ಹಟ್ಟಿ ಸ್ಲರಿ ಹಾಕ್ತೇನೆ. ಅದು ಹಿಂಡಿ ಎಲ್ಲ ಮಿಶ್ರ ಮಾಡಿ ಅದನ್ನು ಕೊಳಿಸಿ ಹಾಗೆ ಹಾಕುವ ಹಾಗೆ ಇದ್ದು, ಮತ್ತೆ ಪೇಟೆಯಿಂದ ಏನಾದ್ರು ತಂದ್ರು ಈಗಿನದ್ದು ಅದನ್ನು ಸಾಕ್ತೇನೆ ಸ್ವಲ್ಪ ಸ್ವಲ್ಪ. ಮತ್ತೆ ಕಳೆಗೇಳುದು ಸಹ ಹಾಗೆ, ಅದನ್ನು ಅದುವೇ ಒಂದು ಈಗಿನ ಇದ್ರಲ್ಲಿ ಲೇಬರ್ ಕೊಟ್ಟು ಮಾಡಿಸ್ಲಿಕ್ಕೆ ಭಾರಿ ಕಷ್ಟ ಆಗ್ತದೆ. ಯಾರಾದ್ರೂ ಬಂದ್ರೆ ಅವ್ರ ಹತ್ರ ಒಟ್ಟಿಗೆ ನಾನು ಕೂತು ಒಟ್ಟಿಗೆ ಮಾಡಿ ಬೇಗ ಮಾಡುವ ಹಾಗೆ ಅದನ್ನು ತೆಗೆದು ಮಾಡುದು ಒಟ್ಟೊಟ್ಟಿಗೆ. ಇದೆ ಒಂದು 10-30 ದಾಸವಾಳದ ವೆರೈಟಿ ಉಂಟು. ಗುಲಾಬಿ ಸಹ ಒಂದು 10-15 ಹಾಗೆ. ಮತ್ತೆ ಚಟ್ಟಿಗಳು, ಕ್ರೋಟನ್ ಹಾಗೆ ಎಲ್ಲ ಶೋ ಪ್ಲಾಂಟ್ ಎಲ್ಲ ಇಂಡೋರ್ ಇಡುವಂತದ್ದು ಉಂಟು, ಎಲ್ಲ ಮನೆಯಲ್ಲಿ ಇಟ್ಟದ್ದು. ಮಕ್ಕಳು ಮತ್ತೆ ನನ್ನ ಸೊಸೆ ಸಹ ಸಪೋರ್ಟ್, ಅದಕ್ಕೆ ತಂದು ಕೊಡ್ತಾಳೆ ಏನಾದ್ರು ಅದಕ್ಕೆ ಬೇಕಾದ ಚಟ್ಟಿಗಳ ಹೂವಿಂದ. ತರಕಾರಿ ಆದ್ರೂ ಸಹ ಅಷ್ಟೇ, ಬೀಜ ತರುದ ಮಾಡುದ ಎಲ್ಲ ಎಲ್ಲದ್ರದ್ದು ಹಿಂದೆ ಬೆನ್ನು ಲಾಭ ಆಗಿ ಮನೆ ಮಗನೇ ಹೆಚ್ಚು ನಮಗೆ, ಅವನೇ ಇರುದು. ಕೃಷಿಯಲ್ಲಿ ಆದ್ರೂ ಅಷ್ಟೇ ಮೇನ್, ಈಗ ಅವ್ರು ಹೇಳಿದ್ರೆ ನಾವೀಗ ರಿಟೈರ್ ಸ್ವಲ್ಪ ಮೇಲಿಂದ ಮಾಡುದು ನೋಡಿ ಹೇಳಿದ್ದನ್ನು ಮಾಡಿಕೊಂಡು ಹೋಗುದು ಈಗಷ್ಟೇ. ಅವ ಹೇಳ್ತಾನೆ ಹೀಗೆ ಮಾಡಕ್ಕೆ ಹಾಗೆ. ತೆಂಗಿನೆಲ್ಲ ಅವನ ಇಂಟ್ರೆಸ್ಟ್ ಅಲ್ಲೇ ಮಾಡಿದ್ದು ಹೆಚ್ಚು, ಹೂವಿನದ್ದಾದ್ರೂ ಸಹ ಅಷ್ಟೇ. ಇಲ್ಲದಿದ್ರೆ ಎಲ್ಲಾ ಊರಿನಲ್ಲಿ ಕೃಷಿ ಎಲ್ಲ ಕಡಿಮೆ ಆಗ್ತಾ ಉಂಟು, ಎಲ್ರೂ ಪೇಟೆಗೆ ರಿಟೈರ್ ಆಗುವ ಟೈಮಲ್ಲಿ ಪೇಟೆಗೆ ಹೋಗುವ ಹಾಗೆ ಆಗಿದೆ ಊರ ಹಳ್ಳಿ ಎಲ್ಲ. ಆದ್ರೆ ಅವನ ಇಂಟ್ರೆಸ್ಟ್ ಅಲ್ಲಿ ಅವನೇ ಎಲ್ಲ ಸಹ ಮಾಡಿ ಜವಾಬ್ದಾರಿ ಸಹ ತಕೊಂಡು ಮಾಡ್ತಾನೆ. ಅಲ್ಲಿ ಇದ್ರು ಸಹ ತಿಂಗಳಿಗೆ ಒಮ್ಮೆ ಬಂದು ನೋಡಿ ಆಗಬೇಕಾದ ಕೆಲಸ ಎಲ್ಲ ಹೇಳಿ ಚಂದ ಮಾಡಿ ಪ್ರಿಪೇರ್ ಮಾಡಿ ಹೋಗ್ತಾನೆ. ಟೈಮ್ ಟೈಮ್ಗೆ ಹೀಗೆ ಹೀಗೆ ಆಗ್ಬೇಕು ಅಂತ ಹಾಗೆ ದಿನ ಅವನದ್ದು ಒಂದು ಫೋನ್ ಕಾಲು, ವಿಡಿಯೋ ಕಾಲು, ಅದರದ್ದೇ ಕೃಷಿಯ ಬಗ್ಗೆ ಇರ್ತದೆ ಒಂದು ಕಾಲು ಗಂಟೆ. ಯಾವತ್ತಾವತ್ತಿನ ಕೆಲಸದ್ದು ಹಾಗೆ. ಅದು ಅದೇ ಅಭ್ಯಾಸ ಮಕ್ಕಳಿಗೂ ಒಂದಿದೆ, ನಾವು ಅವ್ರ ಹತ್ರ ಹೇಳುದು ಮಾಡುದು ಎಲ್ಲ ನೋಡಿಕೊಂಡಿರ್ತಾರೆ. ಯಾವ ಯಾವ ಆಯಾ ದಿವಸದ್ದು ಪ್ರಾಣಿಗಳ ದನಗಳದ್ದು ಒಂದು ಕಡಿಮೆ ಆದ್ರೂ ಒಂದು ಹೆಚ್ಚಾದ್ರೂ ಯಾವ್ದಾದ್ರೂ ಮಕ್ಕಳಿಗೂ ಸಹ ಹೇಳಿ, ಅವ್ರು ಅಲ್ಲಿದ್ರು ಸಹ ಆ ಹಳ್ಳಿಯ ಒಂದು ವಾತಾವರಣ ಅವರಿಗೆ ಸಿಗುವ ಹಾಗೆ, ನೋಡದಿದ್ರು ಸಹ ಸಿಗುವ ಹಾಗೆ ಮಾಡ್ತಾರೆ, ಬರ್ತಾರೆ ಅವರಿಗೆ ಹೆಚ್ಚು ಹಾಗೆ. ನಿಮ್ಮದೇ ಇಂಟ್ರೆಸ್ಟ್ ಬಂದಿದೆ ಉದ್ಯೋಗದಲ್ಲಿ ಇದ್ರು ಸಹ ಕೃಷಿಯನ್ನು ನೋಡ್ತಾ ಕೇಳ್ತಾ ಅದರ ಬಗ್ಗೆ ವಿಷಯಗಳನ್ನು ಸಂಗ್ರಹಿಸ್ತಾ ಇರ್ತಾರೆ, ಹಾಗೆ ಸಲಹೆಗಳನ್ನು ಸಹ ಕೊಡ್ತಾ ಇರ್ತಾರೆ. ಈಗ ನಿಮ್ಮ ಹೂದೋಟಕ್ಕೆ ಈ ಚಿಟ್ಟೆಗಳು ಏನಾದ್ರೂ ಬಂದು ಗಿಡಗಳನ್ನು ಹೂ ಇದನ್ನು ತಿನ್ನುವಂಥದ್ದು ಆತರ ಏನಾದ್ರೂ ಉಂಟಾ ಮೇಡಮ್? ಅದಕ್ಕೆ ಏನಾದ್ರೂ ಸ್ಪ್ರೇ ಇದ್ರೆ ತೋಟಕ್ಕೆಲ್ಲ ತರ್ತಾರಲ್ಲ ಸ್ವಲ್ಪ ಸ್ವಲ್ಪ ಅದನ್ನ ಹಾಕುದು, ಇಲ್ಲದಿದ್ರೆ ನೋಡಿ ಕಿತ್ತು ಚಿಬಿಟಿ ಬಿಡ್ಸಾಡುವ ಹಾಗೆ ಹಾಗೆ ಮಾಡುದು. ನೋಡಿಕೊಂಡಬೇಕು ಮಾತ್ರ, ಇಡೀ ಹೂವಿನ ಗಿಡಗಳದ್ದು ಜಾಸ್ತಿ ಮೇಂಟೆನ್ಸ್ ಒಂದೇ ದಿವಸದಲ್ಲಿ ಆಗೋದಿಲ್ಲ, ಹಾಗೆ ಅದನ್ನು ದಿನ ಒಂದೇ ಮಾಡಿ ಮಾಡಿ ಒಟ್ಟಿಗೆ ಬೇಕು. ಎಲ್ಲ ಮಲ್ಲಿಗೆ ಕೃಷಿ ಏನಾದ್ರೂ ಮಾಡ್ತಾ ಇದ್ದೀರಾ? ಉಂಟು, ಅದು ಕೊಡುವಾಗೆ ಇಲ್ಲ, ಯಾವ್ದು ಸಹ ಒಂದು 10 ಬುಡ ಉಂಟು. ಅದು ಸೀಸನ್ ಅಲ್ಲಿ ಸ್ವಲ್ಪ ಜಾಸ್ತಿ ಆಗ್ತದೆ, ಬಾಕಿ ಟೈಮ್ ಅಲ್ಲಿ ಇರ್ತದೆ ಉಂಟು ಹಾಗೆ ಎಲ್ಲ. ಹೀಗೆ ಎಲ್ಲ ತರ ಹೂಗಳನ್ನು ಸಹ ಬೆಳೆಸ್ತಾ ಇದ್ದೀರಾ? ಒಂದ್ ಕಡೆ ಕೃಷಿ ಸಹ ಉಂಟು, ಒಂದು ಕಡೆ ದನಗಳದ್ದು ಸಹ ಉಂಟು, ಒಂದು ಕಡೆ ಹೂದೋಟ. ಸೊ ಎಲ್ಲ ಒಂದು ವಿಷಯದಲ್ಲಿ ನೀವು ಕೃಷಿಯನ್ನು ಮಾಡ್ತಾ ಇದ್ದೀರಾ. ಇನ್ನೂ ಒಂದು ಕೃಷಿ, ಜೇನು ಕೃಷಿ ಅಂತ ಕೇಳ್ಪಟ್ಟೆ, ಜೇನು ಕೃಷಿ ಹೇಗೆ ನಡೀತಾ ಉಂಟು ಮೇಡಮ್? ಏನು ಉಂಟು, ಸ್ವಲ್ಪ ಕಳೆದರ್ಶ ಮನೆಯಲ್ಲಿ ಒಂದು ಉಪನಯನ ಸಮಾರಂಭ ಇತ್ತು, ಹಾಗೆ ನೋಡ್ಲಿಕ್ಕೆ ಹೋಗ್ಲೇ ಇಲ್ಲ, ನನಗೆ ಟೈಮ್ ಆಗ್ಲಿಲ್ಲ. ಇಲ್ಲದಿದ್ರೆ ವರ್ಷದಲ್ಲಿ ಒಂದು 7-8 ಪೆಟ್ಟಿಗೆ ನೋಡಿ ಅದ್ರ ಕೆಲಸ ಮಾಡಿ ಯಾವ್ದಾದ್ರು ಸಹ ನಮ್ಮ ಮನೆಗೆ ನಮಗೆ ಬೇಕಾದೊಂದು ಅಂತ ಹೇಳುದು ಸ್ವಾವಲಂಬನೆ. ಅದು ಅದರಲ್ಲಿ ಇಂಟ್ರೆಸ್ಟ್ ಜಾಸ್ತಿ ನನಗೆ. ನಾವು ಅಂದ್ರೆ ತರಕಾರಿ ಆದ್ರೂ ಅಷ್ಟೇ, ಪೇಟೆಯಿಂದ ತರೋದು ಭಾರಿ ಕಡಿಮೆ. ಮಕ್ಕಳು ಬಂದ್ರೆ ಸಾಕಾಗೋದಿದ್ರೆ ತರುದು, ಇಲ್ಲದಿದ್ರೆ ನಾವು ಮನೆಯಲ್ಲಿ ಇರುವುದನ್ನೇ ಮಾಡುದು. ನಮಗೆ ಬೇಕಾದದ್ದನ್ನು ನಾವೇ ಬೆಳೆಸಿಕೊಳ್ಳುವ ನನ್ನದೊಂದು ಥಿಯರಿ ಆಗಿ, ಯಾವ್ದಾದ್ರು ಸರ್ ಒಂದು ಹತ್ತಾದ್ರೂ ಸಿಕ್ಕಿದ್ರೆ ಅಷ್ಟು. ಅದಕ್ಕೆ ಲೇಬರ್ ಇನ್ವೆಸ್ಟ್ ಮಾಡೋದು ಸ್ವಲ್ಪ ಕಡಿಮೆನೆ. ನಾನೇ ಮಾಡುವ, ಅವ್ರ ಹತ್ರ ಹೇಳಿ ಮಾಡಿಸೋದು, ನಾವು ಮಾಡುವ ಅವರ ಟೈಮಲ್ಲಿ ನಮಗೆ ಅದು ಎರಡು ಸಲ ಆಗ್ತದಲ್ಲ, ಹಾಗಾಗಿ ಹಾಗೆ ನಾವು ಮಾಡಿಕೊಂಡಿರುವ ನಮಗೆ ಬೇಕಾದದ್ದನ್ನು ನಾವೇ ಬೆಳೆಯುವ ಅಂತ ಹೇಳುವ ಇದು ನನಗೆ. ತರಕಾರಿಯಲ್ಲಿ ಆದರೂ ಅಷ್ಟೇ, ಜೇನಾದ್ರೂ ಸಹ ಅಷ್ಟೇ. ನಾನು ನಮಗೆ ಬೇಕಾದದ್ದು ಹೆಚ್ಚಿಗೆ ಇರುವುದು ಯಾವುದಾದ್ರೂ ಹಾಲಾದ್ರೂ ಜೇನಾದ್ರೂ ತುಪ್ಪ ಆದರೂ ಹೆಚ್ಚಿಗೆ ಆದರೆ ಮಾತ್ರ ಕೊಡುದು, ಅದರಲ್ಲಿ ಲಾಭದ ಪ್ರಶ್ನೆ ಇಲ್ಲವೇ ಇಲ್ಲ. ಮತ್ತೆ ಮತ್ತೆ ವ್ಯಾಪಾರದ ಇದಕ್ಕೂ ಸಹ ಅಲ್ಲದು, ನಮಗೆ ಇಲ್ಲದಿದ್ದು ಸಿಕ್ಕಿದ್ದು ಅಷ್ಟು. ನಾವೀಗ ಹಾಲು ಮಜ್ಜಿಗೆಯಲ್ಲಿ ಆದ್ರೂ ಸಹ ಹಾಗೆ, ಮಜ್ಜಿಗೆ ನಿಜವಾಗಿ ನೋಡಿದ್ರೆ ರೇಟ್ ಯಾರು ಕೊಡುವಾಗ ಇಲ್ಲ, ಅದು ಹಾಲಿಗೆ ಕೊಡ್ಲಿಕ್ಕಿಲ್ಲ, ಅದ್ರಷ್ಟು ಕಷ್ಟ ಉಂಟು, ಕೆಲಸ ಉಂಟು. ಹಾಗಾಗಿ ಆದ್ರೆ ನಮಗೆ ವೇಸ್ಟ್ ಅಲ್ಲ, ವೇಸ್ಟ್ ಮಾಡಬಾರದು, 10 ಜನಕ್ಕೆ ಉಪಕಾರ ಆಗ್ಲಿ, ನಮಗೆ ಸಿಕ್ತಿದ್ರು ಸಾಕು ಅಷ್ಟೇ ಅಂತ. ಮತ್ತೆ ಹಾಗೆ ಈಗ ಜೇನು ಕೃಷಿಗೆ ನೀವೇನಾದ್ರೂ ತರಬೇತಿ ತಕೊಂಡ್ರೆ ನಿಮ್ಮದೇ ಅನುಭವ? ಹೋಗಿದ್ದೇನೆ ಒಂದು ವರ್ಷ. ಮತ್ತೆ ನನ್ನ ತಂದೆ ಒಂದು 60 ವರ್ಷದಿಂದಲೇ ಜೇನು ಕೃಷಿ 90 ವರ್ಷದವರೆಗೂ ಮಾಡಿದ್ದಾರೆ ಅವರು. 18-20 ವರ್ಷದಿಂದ ಶುರು ಮಾಡಿ 90 ವರ್ಷದವರೆಗೂ ಅವರು ಜೇನು ಕೃಷಿ, 10 ಪೆಟ್ಟಿಗೆ ಎಲ್ಲ ಅವರು ಅದರಲ್ಲೇ ಕೃಷಿ. ಹಾಗೆ ನಮಗೆ ಅದು ಅದು ಬಂದದ್ದು. ಆ ತಂದೆಯ ಒಂದು ಗುಣ ಬಂದದ್ದು ಜಾಸ್ತಿ ನನಗೆ ನಮ್ಮ ಬೈಕೆಯಲ್ಲಿ ಎಲ್ಲ ಅದರಲ್ಲಿ ಸಹ ಕೃಷಿಯಲ್ಲಿ. ಹಾಗೆ ಮಾಡ್ತಾರೆ ಈಗ ಅವರು ಸಹ ಎಲ್ಲ ಬಾಕಿದ್ದವರು. ಆದ್ರೆ ನಾನು ಚಿಕ್ಕವಳಿರುವಾಗಲೇ ಅವರೊಟ್ಟಿಗೆ ಹೋಗುದು ಇಡೀ. ಹಾಗಾಗಿ ಎಲ್ಲಾ ಕೆಲಸದಲ್ಲಿ ಸಹ ಕೃಷಿ ಆದ್ರೂ ಹೂವಿನ ಗಿಡ ಆದ್ರೂ ತಂದೆ ಕೊಟ್ಟ ತರಬೇತಿ ಅಂತಲೇ ಹೇಳ್ಬೋದು ಮಕ್ಕಳಿಗೆ. ನಮಗೆ ಅದುವೇ ನೋಡಿ, ಮನೆಯನ್ನಾದ್ರೂ ಸಹ ಕ್ಲೀನ್ ಇಡುದ ಮಾಡುದ ಎಲ್ಲ ಅದು ಮನೆಯ ಒಂದು ಪರಿಸರದಿಂದಲೇ ಬಂದದ್ದು ನಮಗೆ. ಹಾಗಾಗಿ ಅದುವೇ ಕೆಲಸ ಮಾಡಿ ಇರ್ತದೆ. ಅದು ಕೆಲವೊಮ್ಮೆ ಜೇನನ್ನು ನಾವು ತೆಗೆಯುವಾಗ ಏನಾದ್ರು ಚುಚ್ಚು ಅಂತದ್ದು ಆ ತರ ಏನಾದ್ರು ಇರ್ತದೆ ಮೇಡಮ್? ಎಷ್ಟು ಸಹ ಉಂಟು, ಆದ್ರೆ ನನಗೆ ಸ್ವಲ್ಪ ಕಡಿಮೆ, ಇವ್ರು ಬಂದ್ರೆ ಇವರಿಗೆ ಜಾಸ್ತಿ. ಅದು ನನಗೆ ಚುಚ್ಚದೆ ಇಲ್ಲ ಅಂತ ಇಲ್ಲ. ಹಾಗೆ ಅದು ಒಂದು ಚುಚ್ಚಿದ್ರೆ ಏನೋ ನಮ್ಮ ಶರೀರಕ್ಕೆ ಒಳ್ಳೇದು ಅಂತಲೇ ಹೇಳ್ತಾರೆ. ಒಂದು ಚುಚ್ಚಿದ್ರು ನಮ್ಮ ಒಳ್ಳೇದೇ, ಆದ್ರೆ ಎಲ್ರಿಗೂ ಅದು ಆಗುದಿಲ್ಲ, ತುಂಬಾ ಬಾತು ಬರ್ತದಲ್ಲ ಹಾಗೆ. ಮತ್ತೆ ಕೆಲವರಿಗೆ ಅದು ಇನ್ಫೆಕ್ಷನ್ ಆಗ್ತದೆ, ನನಗೆಲ್ಲ ಸ್ವಲ್ಪ ಹಾಗಾಗುದು ಕಡಿಮೆ. ಅದು ನನ್ನ ಸೊಸೆ ಬಂದ್ರೂ ನನಗೂ ಅವಳು ಸೇರ್ತಾಳೆ ಇದ್ರೆ. ಅದು ಅವಳಿಗೂ ನಾನು ಯಾವ ಮಾಡುವ ಕೆಲಸದಲ್ಲಿ ಅವಳಿಗೆ ಇಂಟ್ರೆಸ್ಟ್. ಹೂವಿನ ಗಿಡ ಆದ್ರೂ ಎಂತ ಮಾಡ್ತಿದ್ರು, ತರಕಾರಿಯಲ್ಲಿ ಆದ್ರೂ ಮಾಡ್ತಿದ್ಲ ಅವಳು, ಒಟ್ಟಿಗೆ ಬರುವ ಹಾಗೆ. ಮಕ್ಕಳು ಸಹ ಹಾಗೆ ಎಲ್ರಿಗೂ. ಮತ್ತೆ ಈಗ ಜೇನು ನೀವು ಅದಕ್ಕೆ ಏನಾದ್ರೂ ಈ ಮಳೆ ಟೈಮಲ್ಲಿ ಆಹಾರ ಏನು ಕೊಡ್ತೀರಾ? ಎಲ್ಲದ ನೀರೆಲ್ಲ ಕೊಡ್ಬೇಕು ಅಂತ ಲೆಕ್ಕ, ನಾನು ನೆನಪು ಆದ್ರೆ ಇಡುದು ಒಮ್ಮೊಮ್ಮೆ. ಮತ್ತೆ ಜೇನು ಹಳೆ ಜೇನು ಇದ್ರೆ ಅದನ್ನು ಸಹ ತಕೊಂಡೋಗಿ ಒಮ್ಮೊಮ್ಮೆ ತಟ್ಟೆಯಲ್ಲಿ ಹಾಗೆ ಹಾಕಿ ಇಟ್ರೆ ಸ್ವಲ್ಪ ಸ್ವಲ್ಪ, ಮತ್ತೆ ಹೆಚ್ಚು ಉಳಿಯುವುದಿಲ್ಲ ಅದು, ನಾವು ಅಷ್ಟು ಮೇಂಟೆನ್ಸ್ ಮಾಡುದಿಲ್ಲ ಅದನ್ನು, ಹೋಗ್ತದೆ. ಆದ್ರೆ ನಮಗೊಂದು ವಿಶೇಷ ಅದು, ನಾವು ಈ ಟೈಮಲ್ಲಿ ಅದನ್ನೊಂದು 2-3 ಕಡೆ ಹಾಗೆ ಮರದಲ್ಲಿ ಅಲ್ಲೇ ಇಲ್ಲೇ ಇಟ್ಟರೆ ಬಂದು ಕೂತುಕೊಳ್ಳುವ ಜಾಗ ಅಂತಲೇ ಇರ್ತದೆ. ಹಾಗೆ ಅದಾಗಿಯೇ ಬಂದು ಕೂತುಕೊಂಡ್ರೆ ವಿಶೇಷ, ಹಾಗೆ ಕೂತ್ಕೊಳ್ತದೆ ಅದು. ಅದರಲ್ಲೇ ಮತ್ತೆ ಮಾಡಿ ಮುಂದೆ ಮಾಡಿ ತೆಗೆಯುವುದು, ಒಂದು 2-3 ಸಲ ತೆಗೆಯುವ ಹಾಗೆ ಇರ್ತದೆ, ಒಂದು ತಿಂಗಳು ತಿಂಗಳು ಅಂತ ಹೇಳಿ ಹಾಗೆ. ಅದು ಯಾವಾಗ ಯಾವ ಒಂದು ತಿಂಗಳಲ್ಲಿ ಆರಂಭ ಆಗ್ತದೆ? ಇವಾಗ ಪೆಟ್ಟಿಗೆಯಲ್ಲಿ ಕೂತ್ರೆ ಇನ್ನು ಇವಾಗ ಇಡ್ಬೇಕಷ್ಟೇ, ನೀವು ಒಂದು ಮೊದ್ಲಿನ ಪೆಟ್ಟಿಗೆ ಒಂದು 4-5 ಉಂಟು, ಇನ್ನೀಗ ರೆಡಿ ಅದ್ರ ಕೆಲಸ ಮಾಡಬೇಕು. ಎಲ್ಲ ಆಗುವಾಗ ಒಂದೊಂದು ಲೇಟ್ ಆಗ್ತಾ ಉಂಟು. ಹಾಗೆ ಒಂದು ಜನವರಿ ಕಳೆದು ಫೆಬ್ರವರಿಯಿಂದ ನಂತರ ಶುರು ಮಾಡ್ತವೆ ಕೆಲಸ, ಮಾರ್ಚ್ ಏಪ್ರಿಲ್ ಮೇ ಹಾಗೆ 3 ತಿಂಗಳು. ಅದು ಒಳ್ಳೆ ಕೆಲಸ ಮಾಡುವವರಾದ್ರೂ ಒಂದು 15-20 ದಿವಸ ಆಗುವ ಪುನಃ ತೆಗೆಯುವಾಗ ಉಂಟು. ಹಾಗೆ 3-4 ಸಲ ಹೇಗಾದ್ರೂ ಸಹ ತೆಗೆಯುವಾಗ ಇರ್ತದೆ. ಮತ್ತೆ ಅದರಲ್ಲಿ ತುಂಬಾ ಕೆಲಸ ಜಾಸ್ತಿ ಉಂಟು, ಹಾಗೆ ಆ ಟೈಮಲ್ಲಿ ಮಾತ್ರ ಮತ್ತಷ್ಟಿಲ್ಲ, ಮಾಡಿದಷ್ಟು ಅದರದ್ದು ಇನ್ಕಮ್ ಸಹ ಹೆಚ್ಚು ಅಂತ. ಅದರ ಒಂದು ಪರಿಚಯ ಇರ್ಬೇಕು ಅಂತ ಹೇಳ್ತಾರೆ, ಅದ್ರ ಹತ್ರ ಹೋಗ್ತಾ ಅದರ ಪರಿಚಯ, ಆ ಜೇನೊಣಗಳ ಪರಿಚಯ ಇದ್ರೆ ನಮ್ಗೆ ಅಷ್ಟೇನು ಅದು ಚುಚ್ಚುದಿಲ್ಲ ಅಂತ ಹೇಳಿ ಹೇಳ್ತಾರೆ. ಮೊದ್ಲು ನಮ್ಮ ನನ್ನ ಇದ್ರ ತಿಳಿದ ಮಟ್ಟಿಗೆ ಹೀಗೆ ಇವರಾಗೆ ಯಾರೋ ಮನೆಗೆ ಬಂದವ್ರು ಹೇಳ್ತಾರೆ, ಅದು ಬರುವ ಟೈಮ್ ಇದೆಯಲ್ಲ, ಈ ಟೈಮಲ್ಲಿ ಅದು ಇನ್ನು ಬಂದು ಕೂತ್ಕೊಳ್ತದೆ, ಮತ್ತೆ ಪಾಲಾಗಿ ಹೋಗುವ ಟೈಮ್ ಇಲ್ಲ. ಆ ಟೈಮಲ್ಲಿ ಅದು ಕೂತುಕೊಳ್ಳುವ ಟೈಮಲ್ಲಿ ಅದಕ್ಕೆ ಜಾಗ ಇಲ್ಲ ಅಂದ್ರೆ ಅದು ನಮ್ಮನ್ನೇ ಹುಡುಕಿಕೊಂಡು ಬರ್ತದೆ, ಅದು 100 ಸತ್ಯ. ಅಂದ್ರೆ ನಾನು ಹೂವಿನ ಗಿಡದ ಕೆಲಸ ಮಾಡುವಾಗ ಮೊನ್ನೆ ಕಳೆದ ವಾರವೇ ಇತ್ತು, ನನ್ನ ಹತ್ರ ಬಂದು ನನ್ನ ಕೈಯಲ್ಲಿ ಕೂತ್ಕೊಳ್ಳುದು ಅದು. ನಾನು ಬರ್ತೇನೆ ನನಗೆ ಇದುವೇ ಆಗ್ಲಿಲ್ಲ ಅಂತ ಹೇಳಿದೆ, ನಾನು ಹಾಗೆ ಬಂದು ಕೂತ್ಕೊಳ್ತದೆ ಅದು. ನಾವು ಆ ಟೈಮಲ್ಲಿ ಅವಕ್ಕೆ ರೆಡಿ ಮಾಡಿ ಕೊಟ್ರೆ ಪೆಟ್ಟಿಗೆಯಲ್ಲಿ ಬಂದು ಕೂತ್ಕೊಳ್ತದೆ ಅದು, ಅದೊಂದು ಅದರ ವಿಶೇಷ. ಮತ್ತೆ ಕೆಲಸ ಸಹ ಹಾಗೆ, ಅದರದ್ದು ಮಾಡುವಾಗ ಸ್ವಲ್ಪ ಚುಚ್ಚುತ್ತದೆ, ಆದ್ರೂ ಒಂದು ನೋಡಿದ್ರೆ ಮತ್ತೆ ಅಷ್ಟೆಂತ ಮಾಡುದಿಲ್ಲ. ವಿಶೇಷವಾಗಿ ಪ್ರಕೃತಿ ಸಹ ನಮ್ಮೊಟ್ಟಿಗೆ ಆ ಒಂದು ಸಂಬಂಧ ಇಟ್ಕೊಂಡಿದೆ ಅಂತ ಹೇಳಲಿಕ್ಕೆ ಖುಷಿ ಆಗ್ತಾ ಇದೆ. ಈಗ ಜೇನುನೊಣ ನೀವು ಈಗ ಅದರಲ್ಲಿ ಬೇರೆ ಬೇರೆ ವಿಧಗಳುಂಟು, ಯಾವ ಜೇನು ಅಂತ ಹೇಳಿ ನೀವು ನೋಡಿದೀರಾ? ಜೇನು ಹೇಳುವ ಮಟ್ಟಿಗೆ ನಮ್ಮ ಊರಲ್ಲಿ ಆದ್ರೆ ಅಡಿಕೆ ಸಿಂಗಾರದ ಅದರದ್ದು ರುಚಿಯೂ ಬೇರೆ ಕಲರ್ ಬೇರೆ, ಮತ್ತೆ ಗುಡ್ಡದ ಕುಂಟಂಗಿಲ ಹಣ್ಣು ಅದರದ್ದು ಸಾಗೆ ಅದೆಲ್ಲ ಹೈಯೆಸ್ಟ್ ಒಳ್ಳೇದು ಅಂತ ಲೆಕ್ಕ ಅಂತೆ. ಇದ್ರದ್ದು ರಬ್ಬರ್ ಜೇನು, ಅದು ರಬ್ಬರ್ ಜೇನು ಲೈಟ್ ಕಲರ್ ಬರ್ತದೆ, ಮತ್ತೆ ಅದರಲ್ಲಿ ಸಕ್ಕರೆ ಅಂಶ ಹೆಚ್ಚು ಹಾಗೆ ಬರ್ತದೆ, ಅದು ಗಟ್ಟಿ ಆಗುದಿಲ್ಲ. ಅಡಿಕೆ ಸಿಂಗಾರದ್ದು ಸಹ ಬರ್ತದೆ ಡಾರ್ಕ್ ಕಲರ್ ಬಂದದ್ದು ಹಾಗೆ, ಅದರಲ್ಲಿ ನೋಡುವವರಿಗೆ ಸಹ ಅದ್ರ ಕೆಲಸ ಮಾಡುವವರಿಗೆ ಗೊತ್ತಾಗ್ತದೆ ಅದು ಜೇನನ್ನು ನೋಡಿದ ಕೂಡಲೇ ಇದು ಯಾವ ಯಾವ ಜೇನು ಯಾವ ಮರದ್ದು ಅಂತ ಹೇಳಬಹುದು ಅದರಲ್ಲೇ ಇದ್ದವರಿಗೆ ಅಷ್ಟು. ಹಾಗಾಗಿ ವೆರೈಟಿ ಅದರಲ್ಲಿ ಸಹ ಉಂಟು. ಕಾಡು ಸುತ್ತಮುತ್ತ ಇದ್ರೆ ತುಂಬಾ ಪ್ಯೂರ್ ಜೇನು ಅಷ್ಟು ಒಳ್ಳೇದು ಬರ್ತದೆ, ಅದು ರುಚಿಯಲ್ಲೂ ಸಹ ಹಾಗೆ ವ್ಯತ್ಯಾಸ ಇರ್ತದೆ ಹಾಗೆ. ಮತ್ತೆ ಕಲವರಕ್ಕೆ ಸಹ ಮಾಡುವವರು ಮಾಡ್ತಾರೆ, ಇರುವುದು ಇರ್ತವೆ, ಆದ್ರೆ ಇಲ್ಲದಿದ್ರೆ ಸಹ ಅದು ಒಳ್ಳೇದು ಅಂತಲೇ ಲೆಕ್ಕ ಮದ್ದಿಗೆ. ಮತ್ತೆ ಮೊಜೆಂಟಿ ಅದ್ರಲ್ಲೇ ಸಣ್ಣ ಜಾತಿ, ಅದು ಸಹ ಅದಕ್ಕೂ ಈಗ ತುಂಬಾ ಬೇಡಿಕೆ ಅಂತೆ. ನಮ್ಮಲ್ಲಿ ಉಂಟು, ನಾನು ಮಾತ್ರ ಅದನ್ನು ಮುಟ್ಲಿಕ್ಕೆ ಹೋಗುದು ಸ್ವಲ್ಪ ಕಡಿಮೆ, ಅಲ್ಲಿ ಇಲ್ಲಿ ಕೂತದ್ದು ಉಂಟು ಅಷ್ಟೇ. ಅದು ಮದ್ದಿಗೆ ಹೆಚ್ಚು, ಇದರಿಂದಲೂ ಸಹ ಹೆಚ್ಚು ವಿಶೇಷ ಮೊಜೆಂಟಿ ಹೇಳುವಂತದ್ದು ಜೇನಿಂದ ಒಳ್ಳೆ ಮದ್ದಿಗೆ ಒಂದು ಇದ್ರೆ ಮೂರು ಪಾಲು ರೇಟ್ ಅಂತೆ ಅದಕ್ಕೆ, ಹಾಗೆ ಹೇಳ್ತಾರೆ ಒಳ್ಳೆ ಮದ್ದಿನ ಅಂಶ ಇರುವಂತದ್ದು. ಹಾಗಾಗಿ ಅದ್ರದ್ದು ಉಂಟು, ತೆಗಿಯುವುದೆಲ್ಲ ಕಡಿಮೆ ಅದ್ರದ್ದಷ್ಟೇ. ಈ ತರ ನೀವು ನಿಮ್ಮ ಯಜಮಾನರೊಟ್ಟಿಗೆ ಸಹಾಯ ಮಾಡ್ತಿದ್ದೀರಾ ಕೃಷಿಗೆ, ಕೃಷಿ ತೋಟಕ್ಕೆ. ಹಾಗೆ ಮೇಡಮ್, ನೀವು ಒಂದು ಮಹಿಳಾ ಕೃಷಿಕರಾಗಿ ಏನು ಒಂದು ಮಹಿಳೆಯರಿಗೆ ಏನು ನಿಮ್ಮ ಒಂದು ಅನುಭವವನ್ನು ಹೇಳಲಿಕ್ಕೆ ಇಷ್ಟಪಡ್ತೀರಾ? ಅನುಭವ ಅಂದ್ರೆ ನನ್ನ ವೈಯಕ್ತಿಕ, ಈಗ ಪ್ರಾಯ ಆದಾಗ ಸ್ವಲ್ಪ ಅನಿಸ್ತದೆ ಒಮ್ಮೊಮ್ಮೆ ಆಗುದಿಲ್ಲ ಪೇಟೆ ಒಳ್ಳೇದಿತ್ತ ಅಂತ, ಆದ್ರೆ ಎರಡೇ ದಿವಸಕ್ಕೆ ಮಕ್ಕಳ ಮನೆಗೆ ಹೋಗ್ತೇನೆ, ಒಂದು ವಾರ ಆದ್ರೆ ಸಹ ನಾನು ಕಡಿಮೆನೆ ಕುತ್ಕೊಳ್ಳೋದು ಅಂದ್ರೆ ಮನೆ ಇಳಿತಾ ಉಂಟು. ಮೇಡಮ್, ಈಗ ನೀವು ಹೂದೋಟವನ್ನು ಮಾಡ್ತಾ ಇದ್ದೀರಾ, ಇಲ್ಲಿ ನೀರಿನಲ್ಲಿರುವಂತಹ ಸಸ್ಯಗಳು ಅಂತೇಳಿ ಈಗ ವಿಶೇಷವಾಗಿ ಈಗೀಗ ಒಂದು ಹೊಸ ಹೊಸ ಆ ಒಂದು ಗಿಡಗಳ ಬಗ್ಗೆ ಹೇಳ್ಬೋದು ಮ್ಯಾಮ್? ಒಂದು ಮೂರು ನಾಲ್ಕು ಜಾತಿಯದ್ದು ನೈದಿಲೆ ತಾವರೆ ಹಾಗೆ ಉಂಟು, ಮತ್ತೆ ಜಲಗಂಗಾ ಅಂತ ಒಂದು ನೀರಿನಲ್ಲೇ ಬೆಳೆಯುವುದು ಎಲ್ಲ ಕಡೆ ಇರ್ತದೆ ಅದು ಸಹ, ಅದರದ್ದೊಂದು ಗಿಡ. ನೈದಿಲೆ ಅದು ರಾತ್ರಿ ಅರಳುವಂತಹದ್ದು, ಎರಡು ಮೂರು ವೆರೈಟಿ ಅದು, ಮತ್ತೆ ಬೆಳಿಗ್ಗೆ ಸೂರ್ಯನ ಬೆಳಕಿಗೆ ಅರಳುವಂತಹದ್ದು ಒಂದು ಮೂರು ನಾಲ್ಕು ಹಾಗೆ, ಅದರ ಒಂದೆರಡು ಮೂರು ಜಾತಿ. ಒಂದು ಎರಡು ನೈದಿಲೆಗಳು ಹೆಚ್ಚು ಎರಡು ದೊಡ್ಡ ದೊಡ್ಡ ಟ್ಯಾಂಕಿ ಹಾಗೆ ಮಾಡಿ ಅದರಲ್ಲಿ ನೀರು ತುಂಬಿಸಿ ಅದರಲ್ಲಿ ಹಾಕುವಂತಹದ್ದು, ಮತ್ತೆ ಟಬ್ಬಲ್ಲಿ ಸಹ ಉಂಟು ಹಾಗೆ ಒಂದು ನಾಲ್ಕೈದು ಟಬ್ಬಲ್ಲಿ ಹಾಗೆ, ನನ್ನ ಅಭಿರುಚಿಗೆ ಇಂಟ್ರೆಸ್ಟಿಗೆ ತಕ್ಕ ಹಾಗೆ ಮಾಡಿ ಇಟ್ಟದ್ದು. ಮತ್ತೆ ಸೇಲಿಗೆ ಅಂತ ಹಾಗೆ ಮಾಡಲಿಲ್ಲ, ಬಂದವರಿಗೆ ಸ್ನೇಹಾಚಾರದಲ್ಲಿ ಹಾಗೆ ಕೊಡುವುದು ಮಾತ್ರ ಅಷ್ಟೇ. ಮತ್ತೆ ಒಂದೆರಡು ಮೂರು ಹೀಗೆ ನೀರಿನಲ್ಲಿ ಹಾಗೆ ಕ್ರೋಟನಿನ ತರ ಬರುವಂತದ್ದು ಜಲತಾವರ ಅಂತ ಬರ್ತದೆ, ಅದರಲ್ಲಿ ವೆರೈಟಿ ವೆರೈಟಿ ಬರ್ತದಲ್ಲ ಹಾಗೆ, ಅದು ಒಂದೆರಡು ಮೂರು ತರದ್ದು ಅದು ಉಂಟು ಜಾತಿಯದ್ದು. ಹಾಗೆ ಅದನ್ನೆಲ್ಲ ಇಟ್ಟದ್ದು ಮನೆ ಹತ್ರವೇ ಅದು ಎಲ್ಲ ಇಟ್ಟದ್ದು ಟಬ್ಬಲ್ಲಿ. ಈಗ ತಾವರೆಯಲ್ಲಿ ಎಷ್ಟು ವಿಧದ ತಾವರೆಗಳು ಉಂಟು ಮೇಡಮ್? ನನ್ನ ಹತ್ರ ಇರು ಇರ್ಲಿಕ್ಕೆ ತುಂಬಾ ಉಂಟಂತ, ನನ್ನ ಹತ್ರ ಇರುದು ಒಂದು ಮೂರು ನಾಲ್ಕು ತರ ಮಾತ್ರ ಅಷ್ಟೇ. ಅದು ಬೆಳಿಗ್ಗೆ ಸೂರ್ಯನ ಬೆಳಕಿಗೆ ಹಾಕುವಂತದ್ದು, ಅದು ಮಾತ್ರ ಕೆಲವದ್ರಲ್ಲಿ ಹಾರ್ಡ್ಲಿ ಅಂತ ಇರುತ್ತೆ, ಮತ್ತೆ ಲಿಲ್ಲಿ ಟೈಪ್ ಹಾಗೆ ಬರ್ತದೆ, ವೆರೈಟಿ ತುಂಬಾ ಉಂಟಂತೆ ಅದರನ್ನು ತುಂಬಾ ಅದರಲ್ಲೇ ಕೃಷಿ ಮಾಡಿದವರು ಹೇಳುದು. ಅದು ಕೆಲವೆಲ್ಲ ನಮ್ಮ ಊರಿಗೆ ಕಡಿಮೆ ಆಗುದು, ಕೆಲವೆಲ್ಲ ಯಾವಾಗ್ಲೂ ನಿತ್ಯ ಆಗುವಂತದ್ದು ಇರ್ತದೆ, ಅಲ್ಲಿ ಇಲ್ಲಿ ಟೈಪ್ ಇಂದ ಎಲ್ಲ ಹೆಚ್ಚು ಯಾವಾಗ್ಲೂ ಆಗ್ತದೆ, ಮತ್ತೆ ಕೆಲವೆಲ್ಲ ಬರುವುದಿಲ್ಲ ಅಷ್ಟು, ವರ್ಷದಲ್ಲಿ ಒಂದೋ ಎರಡು ಸಲ ಹಾಗೆ ಬರುವಂತಹದ್ದು. ನೈದಿಲೆ ಮಾತ್ರ ದಿನ ನಾವು ಅದಕ್ಕೆ ಹೇಗೆ ಗೊಬ್ಬರ ಕೊಡ್ತೇವೆ ಅದೇ ರೀತಿ ಪ್ರತಿ ದಿವಸ ಬರ್ತದೆ, ಅದು ಮಾತ್ರ ರಾತ್ರಿ, ಮರು ದಿವಸ ಬೆಳಿಗ್ಗೆ ಒಂದು 11 ಗಂಟೆವರೆಗೆ ಇರ್ತದೆ, ಮತ್ತೆ ಪುನಃ ಮುಗ್ಗಾಗಿ ಒಂದು ಮೂರು ದಿವಸ ಹಾಗೆ ಅರಳುದು ಮುಗ್ಗಾಗುದು ಹಾಗಾಗಿಕೊಂಡಿರ್ತದೆ. ನೀವು ಈ ಗಿಡಗಳನ್ನೆಲ್ಲ ಎಲ್ಲಿಂದ ತರ್ತೀರಾ? ಹೆಚ್ಚು ಸ್ನೇಹಾಚಾರ, ಮತ್ತೆ ಹೋದ ನರ್ಸರಿಗಳಲ್ಲೆಲ್ಲ ಸಿಕ್ಕಿದ್ರೆ ಹೊಸ ವೆರೈಟಿ ಏನಾದ್ರೂ ಖುಷಿ ಕಂಡ್ರೆ ಹಾಗೆ ತರುದು. ದಾಸವಾಳ ಮಾತ್ರ ತರ್ತೇನೆ, ಗುಲಾಬಿ ಆದ್ರೂ ಸ್ವಲ್ಪ ಕಡಿಮೆ, ನಮ್ಮ ಊರಿಗೆ ವೆದರಿಗೆ ಅದಷ್ಟು ಬರುದಿಲ್ಲ. ದಾಸವಾಳ ಆದ್ರೂ ತರ್ತೇನೆ, ಅದಾದ್ರೂ ಒಂದ್ ಎರಡು ಮೂರು ವರ್ಷ ಆದ್ರೂ ಇರ್ತದೆ ಹೊಸ್ತು. ಮತ್ತೆ ಹಳೆ ಜಾತಿಯ ದಾಸವಾಳಗಳನ್ನು ಉಳಿಸ್ಲಿಕ್ಕೆ ಹಾಗೆ ಅದನ್ನು ಸಹ ಒಟ್ಟಿಗೆ ಮಾಡಿಕೊಂಡಿರುವುದು, ಮತ್ತೆ ಚಟ್ಟಿಯಲ್ಲಿ ಇಡುವಂತದ್ದು ಕ್ರೋಟನ್ಗಳು ಹಾಗೆ, ಮತ್ತೆ ಇಂಡೋರ್ ಇಡುವಂತದ್ದು ಅದು ಸಹ ಒಳಗೆ ಎಲ್ಲ ಮನೆ ಒಳಗೆ ಇಡುವಂತದ್ದು, ಮತ್ತೆ ಹ್ಯಾಂಗಿಂಗ್ ಪಾಟ್ ಅಲ್ಲಿ ನಿಲ್ಲಿಸುವ ಹಾಗೆ ಹಾಗಿರುವುದು ಸಹ ಉಂಟು. ಅದು ನಮ್ಮ ಪ್ಲಾಸ್ಟಿಕ್ ಟಬ್ ಚಟ್ಟಿ ಬರ್ತದಲ್ಲ, ಮತ್ತೆ ಮೊದ್ಲಿಂದಲೇ ನಾನು ಈ ಟಬ್ ಎಲ್ಲ ಬರೋದ್ರಿಂದ ಮೊದ್ಲೇ ನಾನು ತೆಂಗಿನ ಸಿಪ್ಪೆ ಸುಲಿದ ಸಿಪ್ಪೆಯಿಂದ ಅದನ್ನು ಒಳಗಿನ ಸಿಪ್ಪೆ ಎಲ್ಲ ಸ್ವಲ್ಪ ಖಾಲಿ ಮಾಡಿ ದೊಡ್ಡ ಅದು ತೆಂಗಿನ ಇಡೀ ತೆಂಗಿನ ಕತ್ತಿಯಲ್ಲಿ ಕಟ್ ಮಾಡಿದ್ರೆ ಅದು ಎರಡು ಹೊಳಾಗ್ತದೆ ಎರಡು ಭಾಗ, ಅದರಿಂದ ನಮ್ಮ ಸಿಪ್ಪನ್ನೆಲ್ಲ ತೆಗೆದ್ರೆ ಅದೇ ಅದಕ್ಕೆ ಸ್ವಲ್ಪ ನೀರೆಲ್ಲ ಉಳಿಲಿಕ್ಕೆ ಅದರಲ್ಲಿ ತೇವಾಂಶ ಉಳಿತದಲ್ಲ, ಹಾಗೆ ಅದರಲ್ಲಿ ನೆಟ್ಟರೆ ಅದೊಂದು ಒಂದು ವರ್ಷ ಒಂದೂವರೆ ವರ್ಷ ಬರ್ತದೆ. ಅದಕ್ಕೆ ಆ ಚಿಪ್ಪಿನ ಹೊರಗಡೆಗೆ ನಾವು ಪೇಂಟ್ ಎಲ್ಲ ಮಾಡಿ ಚಂದ ಇಟ್ಟರೆ ಅದು ಚಂದ ಕಾಣ್ತದೆ ಹಾಗೆ, ಒಂದು ಒಂದೂವರೆ ವರ್ಷ ಎಲ್ಲ ಇರ್ತದೆ ಅದರಲ್ಲೇ. ಹಾಗೆ ಬೆಳೆಸಿದ್ರು ಸಹ ಅದು ತುಂಬಾ ನ್ಯಾಚುರಲ್ ಆಗಿ ಹಾಗೆ ಇರ್ತದೆ. ಆಗ ಅದು ಸಹ ಉಂಟು. ಈಗ ಪ್ಲಾಸ್ಟಿಕ್ ಟಬ್ ಸಹ ಅದರಲ್ಲಿ ಸಹ ನಡ್ತಾ ಇಲ್ಲ. ಈಗ ಚಟ್ಟಿಯಲ್ಲಿ ನಿಮ್ದು ಔಷಧೀಯ ಏನಾದ್ರೂ ಗಿಡಗಳೇನಾದ್ರೂ ಉಂಟಾ ಮೇಡಮ್? ಇದೆ, ಒಂದ್ ಎರಡು ಮೂರು ಇದೆ. ಒಂದು ಪಂಚಪತ್ರೆ ಮತ್ತೊಂದು ಕಚ್ಚೂರ ಅಂತ, ಅದು ತುಂಬಾ ಪರಿಮಳದ್ದು. ಒಂದೆರಡು ಮೂರು ಅದು. ಮತ್ತೆ ನಮ್ಮ ಸಾಂಬ್ರಾಣಿ ಮತ್ತೆ ಊರಾಗೆ ಬ್ರಾಹ್ಮಿ ಹೇಳ್ತಾವ, ಅದ್ರಲ್ಲಿ ಒಂದೆರಡು ಮೂರು ವೆರೈಟಿ, ಒಂದು ಚಿಕ್ಕ ವೆರೈಟಿ ಮತ್ತೊಂದು ಮೀಡಿಯಮ್ ಹಾಗೆ, ಮತ್ತೆ ಊರದ್ದು ಒಂದು ನಾಲ್ಕು ಹಾಗೆ ಮದ್ದಿನ ಗಿಡಗಳದ್ದು ಆಗಿರುವಂತಹದ್ದು ಎಲ್ಲ ಇರ್ತದೆ. ಮತ್ತೆ ಅಲೋವೆರಾ, ಹಾ ಅಲೋವೆರಾ ಸಹ ಇದೆ. ಅದ್ರದ್ದು ಸಹ ಒಂದೆರಡು ಮೂರು ಬಕೆಟ್ ಅಲ್ಲಿ ಚಟ್ಟಿಯಲ್ಲಿ ಹಾಗೆ ಮಾಡಿ ನೋಡುವ. ಅದರದ್ದೇ ನಮ್ಮ ಮುಖಕ್ಕೆ ಬೇಕಾದ ಇದಕ್ಕ, ತಲೆಗ ಮೆಹಂದಿ ಗಿಡ ಅದ್ರ ಒಟ್ಟಿಗೆ ಹಾಕಿ ಮಾಡುವಂತ ಇದಕ್ಕೆ ಹಾಗೆ ನಮ್ಮ ಉಪಯೋಗಕ್ಕೆ ಇರುವಂತದ್ದನ್ನೆಲ್ಲ ನಟ್ಟು ಮಾಡಿ ಹಾಗೆ ಇರುವಂತದ್ದು ಉಂಟು ಗಿಡಗಳು ಸುಮಾರು. ಧನ್ಯವಾದ. ಇಡೀ ಕೃಷಿಯದ್ದು ಸಹ ಹೂವಿನ ಗಿಡಗಳದ್ದೆಲ್ಲ ನೋಡ್ಬೇಕಲ್ಲ ಮಾಡ್ಬೇಕಲ್ಲ ಅಂತ ಆಗ್ತದೆ. ಮತ್ತೆ ಇವರೇ ಒಬ್ರು ಇರ್ತಾರಲ್ಲ ಹಾಗೂ ಆಗುತ್ತೆ. ಆದ್ರೆ ನಾವು ಮನೆ ಅಂದ್ರೆ ಅದು ಅದರಲ್ಲಿ ಪ್ರೀತಿ ಇದ್ರೆ ಅಷ್ಟೇ ಪ್ರೀತಿ ಬೇಕು. ಕೃಷಿ ಭೂಮಿ ಅಂದ್ರೆ ಯಾವ್ದಾದ್ರು ಸಹ ನಮಗೆ, ಹೂವಿನ ಗಿಡ ಆದ್ರು ತೋಟ ಆದ್ರೂ ಹಳ್ಳಿ ಲೈಫ್ ಅಂತ ಹೇಳಿದ್ರೆ ಅದರಲ್ಲಿ ಕೃಷಿ ಅಭಿಮಾನ ಇದ್ರೆ ಮಾತ್ರ ಅದು ಒಳ್ಳೇದೇ ಆಗಿಕೊಂಡು ಹೋದಿತ್ತಷ್ಟೇ. ಇಲ್ಲದಿದ್ರೆ ಆವಾಗ ಹೊರೆ ಅದು ಪೇಟೆಯಲ್ಲಿ ಇದ್ದವರಿಗೆ, ನನಗೆ ನನ್ನ ಮಟ್ಟಿಗೆ ಹಳ್ಳಿಯಲ್ಲಿ ಇದ್ದವರು ಮತ್ತೆ ಮಾಡ್ತಾರೆ, ನಿವೃತ್ತಿ ಇಲ್ಲ ಅಂತ ಹೇಳಿ ಮಾಡಿದ್ರೆ ಅದಕ್ಕೆ ಅಷ್ಟು ಇದು ಬರೋದಿಲ್ಲ. ಪ್ರೀತಿಯಿಂದ ಮಾಡಿ ನಮ್ದು ಇದು ನಮಗೂ ಮುಂದೆ ಹೋಗಬೇಕು ಅಂತ ಹೇಳಿದ್ರೆ ನನ್ನ ಇಂಟ್ರೆಸ್ಟ್ ಅಲ್ಲೇ ಸ್ವಲ್ಪ ಮಗನು ಹಾಗೆ ಬಂದದ್ದು ಗೊತ್ತಿಲ್ಲ ನನಗೆ. ಆದ್ರೆ ನಾನೇ ಹೇಳುವವಳು ಯಾವಾಗ್ಲೂ ಭೂಮಿ ಬೇಕು ನಮಗೆ ಅಂತ ಹೇಳುವವಳು. ಅದು ಯಾವಾಗ್ಲೂ ಕೆಲಸ ನಮಗೆ ಏನಾದ್ರೂ ಸಹ ಮೊದ್ಲಿನೇ ಅವರೇ ಹೇಳು, ಅತ್ತೆ ಅವರೇ ಹೇಳುದು, ಒಂದು ಹಿಡಿ ಭೂಮಿ ಮಣ್ಣಿದ್ರೆ ನಮ್ಮನ್ನು ಉಪವಾಸ ಹಾಕ್ಲಿಕ್ಕಿಲ್ಲ ಅಂತ. ಜಾಬಿಂದೆಲ್ಲ ಆದ್ರೆ ಹೊರಗಡೆ ಹೋಗಿ ದುಡಿಯವರಿಗೆ ಅದು ಯಾವಾಗ ಏನು ಅಂತ ಇದು, ಎಷ್ಟೇ ಕಷ್ಟ ಆದ್ರೂ ಭೂಮಿ ಬಿಟ್ಟು ಕೊಡ್ಲಿಕ್ಕಿಲ್ಲ ಅಂತ ಹೇಳ್ತಾರೆ. ಹಾಗಾಗಿ ಅದರಲ್ಲೇ ನಾವು ಮತ್ತೆ ಹುಟ್ಟಿ ಬೆಳೆದದ್ದೇ ಹಾಗೆ, ಮೊದ್ಲಿಂದಲೇ ತಾಯಿ ಮನೆಯಿಂದಲೇ ಹಾಗೆ. ನಮಗೆ ಭೂಮಿ ಬೇರೆ, ಹೊರಗಿನ ನಮ್ಮ ಐದು, ನಾವು ಐದು ಜನ ಅಕ್ಕ ತಂಗಿಯರು ಇಬ್ರು ಅಣ್ಣ ತಮ್ಮಂದಿರು, ಯಾರೂ ಪೇಟೆಯಲ್ಲಿ ಕೆಲಸದವರು ಅಲ್ಲ, ಎಲ್ಲ ಕೃಷಿಕರೇ. ಎಲ್ಲ ಮನೆ ಮಕ್ಕಳು ಸಹ ನಾವು ಸೊಸೆಯಾಗಿ ಹೋಗಿದ್ದು ಕೃಷಿ ಮನೆಗೆ. ಹಾಗಾಗಿ ನಮಗೆ ಅದೇ ಪ್ರಪಂಚ. ಹೊರಗಿಂದ ಹೋಗ್ತೇವೆ ನೋಡ್ತೇವೆ ಬರ್ತೇವೆ ಅಷ್ಟೇ. ಮತ್ತೆ ಇಲ್ಲಿರುವ ಹಳ್ಳಿಯ ಜೀವನ ಪೇಟೆಯಲ್ಲಿ ಖಂಡಿತ ಸಿಗ್ಲಿಕ್ಕಿಲ್ಲ. ಎಷ್ಟು ಹೇಳಿದ್ರು ಅದೊಂದು ಯಾಂತ್ರಿಕವೇ, ಹೋಗಿ ಮಾಡಿದವರಿಗೆ ಗೊತ್ತಿರ್ತದೆ ಅಷ್ಟೇ. ಅವರಿಗೆ ದುಡ್ಡು ಬರ್ತದೆ ಇಲ್ಲ ಅಂತ ಹೇಳುದಿಲ್ಲ ನಾನು. ಆದ್ರೆ ಇಲ್ಲಿ ಆದ್ರೆ ನಾವು ಇವತ್ತು ಇವತ್ತು ಬೇಡ ನಮ್ದು, ನಾವು ನಾಳೆ ಮಾಡುವ. ಇವತ್ತು ಪೇಟೆಯಲ್ಲಿ ಇದ್ದವರಿಗೆ ಸಹ ಹಾಗಾಗುದಿಲ್ಲ ಅಲ್ಲ. ಇವತ್ತು ದುಡ್ಡು ಸಿಕ್ತಿದ್ರು ಮಾಡ್ಲೇಬೇಕು, ಅನಿವಾರ್ಯ. ಅದು ಯಾವ್ದಾದ್ರು ಖರ್ಚು ವೆಚ್ಚ ಸಹ ಹಾಗೆ, ಇವತ್ತು ಇದಕ್ಕೆ ಬಂದ್ರೆ ಅದಕ್ಕೆ ಇಲ್ಲ ಅಂತ ಹಾಗೆ. ಎಷ್ಟು ಈಗಿನ ಸಂಪಾದನೆ ಇದ್ರು ಸಹ ಅದ್ರ ಒಟ್ಟೊಟ್ಟಿಗೆ ನಾವು ಸರಿ ತೂಗಿಸಿಕೊಂಡು ಹೋಗ್ಬೇಕು. ಅಲ್ಲಿ ಪೇಟೆಯಲ್ಲಿ ಇದ್ದ ಮಕ್ಕಳಾದ್ರೂ ಸಹ ಹಾಗೆ, ಒಬ್ರು ಬಿಟ್ಟು ಇಬ್ರು ದುಡಿಯುವಾಗ ಆಗಿದೆ ಈಗ, ಅಷ್ಟು ಸಹ ಖರ್ಚು. ಊರಲ್ಲಿದ್ರೆ ಮತ್ತೆ ದುಂದು ವೆಚ್ಚ ಮಾಡಬಹುದು, ಹಳ್ಳಿಯಲ್ಲಿ ಸಹ ಈಗ ಎಲ್ಲ ಐಷಾರಾಮಿ ಆಗ್ತಾ ಉಂಟು ಪೇಟೆ ಹಳ್ಳಿಯವರು ಸಹ. ಆದ್ರೆ ಅದರನ್ನೇ ಇಲ್ಲಿ ಪ್ರೀತಿ ಇದ್ರೆ, ಅಭಿಮಾನ ಭೂಮಿಯ ಮೇಲೆ ಇದ್ರೆ ಚಂದ ಹೊಂದ್ಕೊಂಡು ಹೋದ್ರೆ ಒಳ್ಳೇದಾಗ್ತದೆ. ನಮಗೆ ನಮ್ಮ ಕೃಷಿಯಲ್ಲಿ ಒಂದನೇ ಈಗ ಮಗನ ಒಂದು ಸಪೋರ್ಟ್ ಬೆಂಬಲ ಇದ್ದ ಕಾರಣ ಅವನೇ ಬೆನ್ನೆಲುಬಾಗಿರ್ತಾನೆ ಇವಾಗ. ಹಾಗೆ ಅವನ ಸಪೋರ್ಟ್ ಇಂದಲೇ ಇಷ್ಟು ಮುಂದುವರಿತಾ ಇರುದು. ನಾವೇ ಆದ್ರೆ ಸ್ವಲ್ಪ ಕಷ್ಟ ಆಗ್ತಿತ್ತು ಅಂದ್ರೆ ಅಲ್ಲೇ ಬರೋ ಪ್ರಾಬ್ಲಮು. ಹಾಗೆ ಅವನಿಗೆ ನಾವು ಇದ್ದ ಹಾಗೆ ಅವನಿಗೆ ಸಹ ಇಲ್ಲೂ ಇಂಟ್ರೆಸ್ಟೇ ಎಲ್ಲ. ಹಾಗಾಗಿ ಉಳಿಸ್ಕೊಂಡಿದ್ದಾನೆ, ಹತ್ರದ ಜಾಗ ಕೂಡ ಅವನೇ ತಕೊಂಡು ಹಾಗೆ ಮಾಡಿ ಕೃಷಿಯನ್ನು ಮುಂದುವರಿಸ್ತಾ ಇದ್ದಾನೆ. ಕೆಲಸ ಉಂಟು, ಐಟಿ ಕಂಪನಿಯಲ್ಲಿ ಕೆಲಸ, ಆದ್ರೂ ಅದು ಶಾಶ್ವತ ಅಲ್ಲ ಅಂತ ಹೇಳಿ ಇಬ್ರು ಗಂಡು ಮಕ್ಕಳು. ಹಾಗಾಗಿ ಅವರು ಸಹ ಇಂಟ್ರೆಸ್ಟ್ ಉಂಟು, ಮಾಡ್ತಾರೆ. ಬಂದಾಗ ಅಡಿಕೆ ಹೆಕ್ಕುದ, ನಾವು ಅದಕ್ಕೆ ತಕ್ಕ ಪ್ರತಿಫಲ ಏನಾದ್ರು ಸ್ವಲ್ಪ ದುಡ್ಡು ಕೊಟ್ಟು ಮಕ್ಕಳನ್ನು ಹುರಿದುಂಬಿಸಿ ಬೇಕು ನಮಗೆ ಬೇಕಲ್ಲ ಅಂತ ಹೇಳಿ ಉಳಿಸುವ ಒಂದು ಅವರಿಗೆ ಪಾಠ ಸಾಕ್ತದಲ್ಲ. ದುಡ್ಡು ಉಳಿಕೆ ಹೇಗೆ, ಮತ್ತೆ ಮನೆಯನ್ನು ಹೇಗೆ ಚಂದ ಇಟ್ಕೊಳ್ಳುದು, ಅಡಿಗೆ ಹೆಕ್ಕುದು ಹೇಗೆ ಅಂತ ಪಾಠ ಸಾಕ್ತದೆ. ಹಾಗೆ ಅದೇ ಮುಂದುವರಿತಾ ಉಂಟು. ರಜದಲ್ಲಿ ಬಂದ್ರೆ ಹಾಗೆ ರಜಕ್ಕೆ ಕಾದು ಕೂತ್ಕೊಳ್ತಾ ಇರ್ತಾರೆ ಬರ್ಲಿಕ್ಕೆ, ಅಷ್ಟು ಇಂಟ್ರೆಸ್ಟ್ ಅವರಿಗೆ. ಹಾಗಾಗಿ ಮನೆಯನ್ನೇ ನೋಡ್ತಾರೆ, ಮಾಡ್ತಾರೆ. ನಾವು ಅದೇ ರೀತಿ ಮುಂದುವರಿತಾ ಉಂಟು ಇಷ್ಟ ತನಕ. ಖಂಡಿತ ಇದು ಇನ್ನೂ ಸಹ ಮುಂದುವರಿಬೇಕು. ಯಾಕೆ ಅಂತ ಹೇಳಿದ್ರೆ ಭೂಮಿ ಬರಡಾಗಿ ಬಿಡುವಂಥದ್ದು ಸಹ ಒಳ್ಳೇದಲ್ಲ. ಭೂಮಿಯಲ್ಲಿ ಕೃಷಿ ಮಾಡ್ತಾ ಇರಬೇಕು. ಕೃಷಿಯ ಜೀವನ ಅಂತ ಹೇಳಿದ್ರೆ ಒಂದು ಪ್ರಕೃತಿಯ ಒಟ್ಟಿಗೆ ಆ ಸಂಬಂಧ. ಪ್ರಕೃತಿ ಇದ್ರೆ ಮಾತ್ರ ನಾವು ಅಂತಲೇ ಹೇಳ್ಬೋದು, ನಮ್ಮ ಜೀವನ ಸಹ ನಡೀತದೆ. ಉದ್ಯೋಗದಲ್ಲಿ ಇದ್ರೂ ಸಹ ಕೃಷಿ ಭೂಮಿಯನ್ನು ಉಳಿಸ್ಕೊಂಡು ಕೃಷಿಯನ್ನು ಬೆಳೆಸ್ಕೊಂಡು ಮುಂದುವರಿಬೇಕು. ಆ ತರ ಒಂದು ಶಿಕ್ಷಣ ಸಹ ಮಕ್ಕಳಿಗೆ ಬೇಕಾಗ್ತದೆ ಈಗಿನ ಒಂದು ಜೀವನದಲ್ಲಿ. ಸೊ ಈ ತರ ನಿಮ್ಮ ಮಕ್ಕಳು ಸಹ ನಿಮ್ಗೆ ಸಹಾಯ ಮಾಡಿಕೊಂಡು ನಿಮ್ಮ ಸಪೋರ್ಟ್ ಆಗಿ ಇದ್ದಾರೆ.

ರಂಗ ಆಮರ ಈ ಮರ ಧ್ಯಾನಿಸುತ್ತಿರುವಾಗ ಆಮರ ಈ ಮರ ಧ್ಯಾನಿಸುತ್ತಿರುವಾಗ ರಾಮ ರಾಮ ಎಂಬ ನಾಮವೇ ಕಾಯ್ತೋ ರಾಮ ರಾಮ ಎಂಬ ನಾಮವೇ ಕಾಯ್ತೋ ನೀನ್ಯಾಕೋ ನಿನ್ನ ಹಂಗ್ಯಾಕೋ ರಂಗ ನೀನ್ಯಾಕೋ ನಿನ್ನ ಹಂಗ್ಯಾಕೋ ರಂಗ ಬಾಲೆಯ ಸಭೆಯಲ್ಲಿ ಸೀರೆಯ ಸೆಳೆವಾಗ ಬಾಲೆಯ ಸಭೆಯಲ್ಲಿ ಸೀರೆಯ ಸೆಳೆವಾಗ ಕೃಷ್ಣ ಕೃಷ್ಣ ಎಂಬೋ ನಾಮವೇ ಕಾಯ್ತೋ ಕೃಷ್ಣ ಕೃಷ್ಣ ಎಂಬೋ ನಾಮವೇ ಕಾಯ್ತೋ ನೀನ್ಯಾಕೋ ನಿನ್ನ ಹಂಗ್ಯಾಕೋ ರಂಗ ನೀನ್ಯಾಕೋ ನಿನ್ನ ಹಂಗ್ಯಾಕೋ ರಂಗ ಯಮನದು ತರು ಬಂದು ಅಜಾಮಿಳನ್ನಳೆವಾಗ ಯಮನದು ತರು ಬಂದು ಅಜಾಮಿಳನ್ನಳೆವಾಗ ನಾರಾಯಣ ಎಂಬ ನಾಮವೇ ಕಾಯ್ತೋ ನಾರಾಯಣ ಎಂಬ ನಾಮವೇ ಕಾಯ್ತೋ ನೀನ್ಯಾಕೋ ನಿನ್ನ ಹಂಗ್ಯಾಕೋ ರಂಗ ನೀನ್ಯಾಕೋ ನಿನ್ನ ಹಂಗ್ಯಾಕೋ ಕರಿಮ ಕರಿಗೆ ಸಿಕ್ಕಿ ಮೊರೆ ಇಡುತ್ತಿರುವಾಗ ಕರಿಮ ಕರಿಗೆ ಸಿಕ್ಕಿ ಮೊರೆ ಇಡುತ್ತಿರುವಾಗ ಆದಿಮೂಲ ಎಂಬ ನಾಮವೇ ಕಾಯ್ತೋ ಆದಿಮೂಲ ಎಂಬ ನಾಮವೇ ಕಾಯ್ತೋ ನೀನ್ಯಾಕೋ ನಿನ್ನ ಹಂಗ್ಯಾಕೋ ರಂಗ ನೀನ್ಯಾಕೋ ನಿನ್ನ ಹಂಗ್ಯಾಕೋ ಪ್ರಹ್ಲಾದನ ಪಿತ ಬಾಧಿಸುತ್ತಿರುವಾಗ ಪ್ರಹ್ಲಾದನ ಪಿತ ಬಾಧಿಸುತ್ತಿರುವಾಗ ನಾರಸಿಂಹ ಎಂಬ ನಾಮವೇ ಕಾಯ್ತೋ ನಾರಸಿಂಹ ಎಂಬ ನಾಮವೇ ಕಾಯ್ತೋ ನೀನ್ಯಾಕೋ ನಿನ್ನ ಹಂಗ್ಯಾಕೋ ರಂಗ ನೀನ್ಯಾಕೋ ನಿನ್ನ ಹಂಗ್ಯಾಕೋ ರಂಗ ಹಸುಳೆ ಧ್ರುವರಾಯ ಅಡವಿಗೆ ಪೋಪಾಗ ಹಸುಳೆ ಧ್ರುವರಾಯ ಅಡವಿಗೆ ಪೋಪಾಗ ವಾಸುದೇವ ಎಂಬ ನಾಮವೇ ಕಾಯ್ತೋ ವಾಸುದೇವ ಎಂಬ ನಾಮವೇ ಕಾಯ್ತೋ ನೀನ್ಯಾಕೋ ನಿನ್ನ ಹಂಗ್ಯಾಕೋ ರಂಗ ನೀನ್ಯಾಕೋ ನಿನ್ನ ಹಂಗ್ಯಾಕೋ ರಂಗ ನಿನ್ನ ನಾಮಕ್ಕೆ ಸರಿ ಯಾವುದು ಕಾಣೆನೋ ನಿನ್ನ ನಾಮಕ್ಕೆ ಸರಿ ಯಾವುದು ಕಾಣೆನೋ ಘನ್ನ ಮಹಿಮ ಶ್ರೀ ಪುರಂದರ ವಿಠಲ ಘನ್ನ ಮಹಿಮ ಶ್ರೀ ಪುರಂದರ ವಿಠಲ ನೀನ್ಯಾಕೋ ನಿನ್ನ ಹಂಗ್ಯಾಕೋ ನಿನ್ನ ನಾಮದ ಬಲ ಒಂದಿರೆ ಸಾಕು, ನಿನ್ನ ನಾಮದ ಬಲ ಒಂದಿರೆ ಸಾಕು. ನೀನ್ಯಾಕೋ ನಿನ್ನ ಹಂಗ್ಯಾಕೋ ರಂಗ, ನೀನ್ಯಾಕೋ ನಿನ್ನ, ನೀನ್ಯಾಕೋ ನಿನ್ನ, ನೀನ್ಯಾಕೋ ನಿನ್ನ ಹಂಗ್ಯಾಕೋ ರಂಗ. ಈಗ ಕೇಳಿ ಕಲ್ಲೂರು ಸುಬ್ಬಣ್ಣದಾಸರ ರಚನೆ. ತಿರುಪತಿಯ ವೆಂಕಟ ತಿಳಿಯದೋ ನಿನ್ನಾಟ, ತಿರುಪತಿಯ ವೆಂಕಟ ಕೊಳೆವ ನೀರೊಳು ಗೆಲುವ ಮೋರೆಯ ನೆಲವ ನೋಡುವ ಸುಳಿವ ಕಂಭವ ಇಡೆಯ ನಳೆಯುವ ಬಳಿರೆ ಭಾರ್ಗವ ಖಳನ ಛೇದಿಸಿ ಕೊಳಲ ಧ್ವನಿಗೆ ನಳಿನ ಮುಖಿಯರ ನಾಚಿಸುವ ಬಲು ಹಯದಳದ ಬಹುಗವಣೆಗಾರನೆ. ತಿಳಿಯದೋ ನಿನ್ನಾಟ ತಿಳಿಯದೋ ವೆಂಕಟ, ತಿಳಿಯದೋ ನಿನ್ನಾಟ ತಿರುಪತಿಯ ವೆಂಕಟ, ತಿರುಪತಿಯ ವೆಂಕಟ. ಬಲ್ಲರು ನಿಮ್ಮ ಶ್ರೀಲಕುಮಿ ಮನಸ್ಸಿಗೆ ತೋರ ದೇಹ ಪರಬೊಮ್ಮ, ಉಳಿದವರು ಬಲ್ಲರೇ ನೀರಜಾಸನ ಬೊಮ್ಮ. ಅದು ನಿನ್ನ ಮರ್ಮ ನೀರೊಳಗೆ ಮನೆ ಭಾರವೆನ್ನಿಲಿ ಕೋರೆದಾಡೆಯ ನಾರಸಿಂಹನೆ. ಧರೆಯ ಬೇಡಿದ ಧೀರ ಪುರುಷನೆ ವಾರಿ ಬಂಧನ ಮಾರ ಜನಕನೆ. ನಾರಿಯರ ವ್ರತ ಬಳಿದು ಕುದುರೆಯ ನೇರಿ ಮೆರೆಯುವ ಸುಂದರಾಂಗನೆ. ತಿಳಿಯದೋ ನಿನ್ನಾಟ ತಿಳಿಯದೋ ವೆಂಕಟ, ತಿಳಿಯದೋ ನಿನ್ನಾಟ ತಿರುಪತಿಯ ವೆಂಕಟ, ತಿರುಪತಿಯ ವೆಂಕಟ. ಸಕಲ ಮಾಯವಿದೇನು ವೃಕನ ವಾಯು ಸಖನ ಸಲಹಿದೆ ನೀನು. ಭಕ್ತಿಯಿಂದಲೇ ಸ್ತುತಿ ಪರಿಗೆ ಸುರಧೇನು, ಸುರಕಾಮಧೇನು ನಿಖಿಳ ವೇದೋದ್ಧಾರ ಗಿರಿಧರ ಅಖಿಳ ಭೂಮಿಯ ತಂದ ನರಹರಿ. ಯುಕುತಿಯಲ್ಲಿ ನೆಲ ನಳೆದ ಭಾರ್ಗವ ಮುಕುತಿ ಗೋಸುಗ ಫಲ ಸವಿದನೆ. ರುಕುಮನನು ಜಯ ರಮಣ ಬೌಧನೆ ಲಕುಮಿ ರಮಣನೆ ಕಲ್ಕಿ ರೂಪಿಯೇ. ತಿಳಿಯದೋ ನಿನ್ನಾಟ ತಿಳಿಯದೋ ವೆಂಕಟ, ತಿಳಿಯದೋ ನಿನ್ನಾಟ ತಿರುಪತಿಯ ವೆಂಕಟ, ತಿರುಪತಿಯ ವೆಂಕಟ. ಹಾ ದೀನ ನೋಡುವ ಜನಕ್ಕೆ ಕಣ್ಣು ಸಾವಿರವಿಲ್ಲ ನಾ ಪಾಡಿ ಪೊಗಳಲು ಪನ್ನಗಾಧಿಪನಲ್ಲ ನೀನರಿಯದಿಲ್ಲ ಕಣ್ಣು ಮುಚ್ಚದೆ ಬೆನ್ನು ತೋರುವಿ ಮಣ್ಣು ಕೆದಕುವೆ ಚಿನ್ನ ಗೊಲಿದನೆ ಸಣ್ಣ ವಾಮನ ಅಣ್ಣ ರಾಮನೆ ಪುಣ್ಯ ಪುರುಷನೆ ಬನ್ನ ಬಡುಕನೆ ಹೆಣ್ಣುಗಳ ವ್ರತ ಕೆಡಿಸಿ ತೇಜಿಯ ಬೆನ್ನ ನೇರಿದ ವ್ಯಾಸ ವಿಠಲ ತಿಳಿಯದೋ ನಿನ್ನಾಟ ತಿರುಪತಿಯ ವೆಂಕಟ ತಿಳಿಯದೋ ನಿನ್ನಾಟ ತಿಳಿಯದೋ ವೆಂಕಟ ತಿಳಿಯದೋ ನಿನ್ನ ವೀರವಿಲ್ಲ ನಾ ಪಾಡಿ ಪೊಗಳಲು ಪನ್ನಗಾಧಿಪನಲ್ಲ ನೀನರಿಯದಿಲ್ಲ ಕಣ್ಣು ಮುಚ್ಚದೆ ಬೆನ್ನು ತೋರುವಿ ಮಣ್ಣು ಕೆದಕುವೆ ಚಿನ್ನ ಗೊಲಿದನೆ ಸಣ್ಣ ವಾಮನ ಅಣ್ಣ ರಾಮನೆ ಪುಣ್ಯ ಪುರುಷನೆ ಬನ್ನ ಬಡುಕನೆ ಹೆಣ್ಣುಗಳ ವ್ರತ ಕೆಡಿಸಿ ತೇಜಿಯ ಬೆನ್ನನೆ